ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೊಗರಿ ಬೆಳೆಯ ನಿರ್ವಹಣಾ ಕ್ರಮಗಳ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ, ತದನಂತರ ಪೇಟೆ ಧಾರಣೆ, ಜೊತೆಗೆ ಜನಪದ ಗೀತೆ ಕೇಳುವಿರಿ. ಮನಪುರಂ ನಿಮಗಾಗಿ ತಂದಿದೆ ಗೋಲ್ಡ್ ಲೋನ್ ಫೆಸಿಲಿಟಿ. 20 ಪೈಸೆ ಇಂಟ್ರೆಸ್ಟ್ ರೇಟ್ ನಲ್ಲಿ 12 ತಿಂಗಳುಗಳ ಟರ್ಮ್ ಲಿಮಿಟ್. ಅಷ್ಟೇ ಅಲ್ಲದೆ ಬೇರೆ ಎಲ್ಲಾದರೂ ಪ್ಲೇಜ್ ಮಾಡಿರುವ ಬಂಗಾರವನ್ನು ಅತಿ ಹೆಚ್ಚು ಲೋನ್ ವ್ಯಾಲ್ಯೂ, ಜೊತೆಗೆ ಜೀರೋ ಪ್ರೊಸೆಸಿಂಗ್ ಚಾರ್ಜಸ್. ಅಷ್ಟೇ ಅಲ್ಲದೆ ಲೋ ಇಂಟ್ರೆಸ್ಟ್ ರೇಟ್ ನಲ್ಲಿ ನೀವು ಪಡೆಯಬಹುದು ಗೋಲ್ಡ್ ಲೋನ್ ಫೆಸಿಲಿಟಿ 24/7 ನಿಮ್ಮ ಮನೆಯಿಂದಲೇ. ನಿಮ್ಮ ಹತ್ತಿರದ ಮಣಪುರಂ ಬ್ರಾಂಚ್ ಗೆ ಹಿಂದೆ ಭೇಟಿ ಕೊಡಿ. ಕಾಲ್ 1800-420-2233. ಈಗ ಕೇಳಿ ತೊಗರಿ ಬೆಳೆಯ ನಿರ್ವಹಣಾ ಕ್ರಮಗಳ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಈಗ ತೊಗರಿ ಬೆಳೆ ಸಾಕಷ್ಟು ಪ್ರಮಾಣದಲ್ಲಿ ಈಗ ಬೇರೆ ಬೇರೆ ಕಡೆ ಕಂಡು ಬರ್ತಾ ಇದೆ. ಈ ತೊಗರಿ ಬೆಳೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇಳುವರಿ ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನ ತಗೋಬೇಕು, ಮತ್ತು ಏನೆಲ್ಲ ಒಂದು ಈ ರೋಗ ಮತ್ತು ಕೀಟಗಳು ಬಂದ್ರೆ ಅವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ಈಗ ನಮ್ಮ ಜೊತೆಗಿದ್ದಾರೆ ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರು. ನಮಸ್ಕಾರ ಮಲ್ಲಿಕಾರ್ಜುನ್ ಅವರಿಗೆ. ನಮಸ್ಕಾರ ಸರ್. ಸರ್, ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಬಹಳಷ್ಟು ಪ್ರದೇಶಗಳಲ್ಲಿ ಈ ಸರಿ ತೊಗರಿ ಬಿತ್ತನೆ ಆಗಿದೆ. ಅದರಲ್ಲೂ ಕೃಷಿ ಇಲಾಖೆಯಿಂದ ಈ ಸರಿ ಅಂತರ ಬೆಳೆಯಾಗಿ ತೊಗರಿ ಬೆಳೀರಿ ಅಂತೇಳಿ ಉಚಿತವಾಗಿ ಬೀಜನ ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಕಡೆ ನಾವು ತೊಗರಿ ಬೆಳೆಯನ್ನ ನೋಡ್ತಿದ್ದೇವೆ. ಈಗ ಪ್ರಸ್ತುತ ತೊಗರಿ ಬೆಳೆಯ ಪರಿಸ್ಥಿತಿ ಹೇಗಿದೆ ಇದೆಲ್ಲ ಬಿತ್ತನೆ ಆಗಿರೋ ಕಡೆ ಅಂತ? ಎಲ್ರಿಗೂ ನಮಸ್ಕಾರ ರೈತ ಬಾಂಧವರಿಗೆ. ಏನಪ್ಪಾ ಅಂತಂದ್ರೆ, ನಮ್ಗೆ ಈ ವರ್ಷ ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ತೊಗರಿ ಬೆಳೆ ವಿಸ್ತರಣೆ ಜಾಸ್ತಿ ಇದೆ. ಆಮೇಲೆ ಈ ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಹಲವಾರು ಜಿಲ್ಲೆಗಳಲ್ಲಿ ಈ ತೊಗರಿನ ಮೆಕ್ಕೆಜೋಳದಲ್ಲಿ ಅಂತರ ಬೆಳೆಯಾಗಿ ಮಾಡಿದ್ದಾರೆ, ಶೇಂಗಾದಲ್ಲಿ ಅಂತರ ಬೆಳೆಯಾಗಿ ಮಾಡಿದ್ದಾರೆ. ಈಗ ಪ್ರಸ್ತುತ ಒಂದು 15 ದಿನದಿಂದ ನೋಡ್ತಾ ಹೋದ್ರೆ ಸ್ವಲ್ಪ ಮಳೆ ಅಭಾವ ಕಾಣ್ತಾ ಇದೆ. ಬಹಳ ಕಡೆ ಈ ಜಗಳೂರು, ಚಿತ್ರದುರ್ಗ ಕೆಲವು ಭಾಗಗಳಲ್ಲಿ ಮಳೆ ಅಭಾವದಿಂದ ತೊಗರಿ ಬೆಳೆಗೆ ಸ್ವಲ್ಪ ಹಿನ್ನಡೆ ಆಗುವಂತ ಲಕ್ಷಣಗಳು ಕಾಣ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ರೈತರು ಕೆಲವು ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ರೆ ಇಳುವರಿನ ಹೆಚ್ಚಿಸ್ಕೋಬಹುದು. ಒಂದು. ಎರಡನೇದು, ಈ ಮುಖ್ಯವಾಗಿ ಈ ತೊಗರಿ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಇದು ಒಂಥರ ನಿರ್ಲಕ್ಷ್ಯ ಬೆಳೆ ಅಂತ ಅನ್ಕೊಂತೀವಿ. ಅಂದ್ರೆ ಇದಕ್ಕೇನು ಮಾಡದೇ ಇದ್ರು ಬಳುತ್ತ ಇಳುವರಿ ಅಂತ. ಬಟ್ ಈ ಪ್ರಸ್ತುತದಲ್ಲಿ ಈಗ ಹಾಕಿರುವಂತ ತಳಿಗಳು BRG 1 ಆಗಿರ್ಬೋದು, BRG 2, TS 3R, ಇವೆಲ್ಲ ತಳಿಗಳು ಉತ್ತಮವಾದ ತಳಿಗಳು. ಅದರಲ್ಲೂ BRG 5 ಮತ್ತೆ TS 3R ಇವು ಕೆಂಪು ಕಾಳಿನ ತೊಗರಿ ತಳಿಗಳಾಗಿರೋದ್ರಿಂದ, ಮತ್ತೆ ಅವಧಿ ಈ TS 3R 150 ದಿನಕ್ಕೆ ಅವಧಿ ಮುಗಿದೋಗುತ್ತೆ. ಹಾಗಾಗಿ ಈ TS 3R ಮತ್ತೆ BRG 5 ಇದ್ರ ನಿರ್ವಹಣಾ ಕ್ರಮಗಳನ್ನ ನಾವು ಈಗ ಮಾಡದೇ ಇದ್ರೆ ಇಳುವರಿ ಮೇಲೆ ಬಹಳವಾದ ಒಂದು ಪರಿಣಾಮ ಬೀಳುತ್ತೆ. ಅದರಲ್ಲೂ ಕೀಟ ಮತ್ತೆ ರೋಗ ಆಗಿರ್ಬೋದು, ಈ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಇವನ್ನೆಲ್ಲ ನಾವು ಮಾಡಬೇಕಾದಂತ ಅನಿವಾರ್ಯ ಈಗಿದೆ ಸರ್. ಅದರಲ್ಲೂ ಪ್ರಸ್ತುತವಾಗಿ ಈಗ ಏನಾಗುತ್ತೆ ಅಂದ್ರೆ, ಈಗೆಲ್ಲ ನೀವು ತೊಗರಿ ನೋಡಿರ್ಬೋದು, ತೊಗರಿ ಈಗ ಕೆಲವರು ತಡವಾಗಿ ಬಿತ್ತನೆ ಮಾಡದಂತವರು ಕೆಲವು ನಿರ್ವಹಣಾ ಕ್ರಮಗಳನ್ನ ಈಗ ಪ್ರಸ್ತುತವಾಗಿ ಅನುಸರಿಸಬೇಕು ಸರ್. ಕೆಲವರೆಲ್ಲ ವಿಜ್ಞಾನಿಗಳು ಹೇಳಿದ್ರು 45 ದಿನ ಈಗಾಗಿಂದ ಕುಡಿ ಚಿವುಟ್ಬೇಕು, ಈ ತರ ಚಿವುಟಿದ್ರೆ ಅದು ಜಾಸ್ತಿ ಕೌಲು ಹೊಡಿತೈತೆ, ಹಾಗಾಗಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಆ ಇಳುವರಿ ಹೆಚ್ಚಿಸಲು ಏನೆಲ್ಲ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ತೊಗರಿಯಲ್ಲಿ ನಾವು ಜಾಸ್ತಿ ಇಳುವರಿಯನ್ನು ಪಡೀಲಿಕ್ಕೆ ಸಹಾಯ ಆಗುತ್ತೆ? ಸರ್, ಈಗ ಪ್ರಸ್ತುತ ಕೆಲವರು ಏನು ತಡವಾಗಿ ಬಿತ್ತನೆ ಮಾಡಿರ್ತಾರೋ ಅಂತವರು, ಅಥವಾ ಈಗ 60 ದಿನದ ಒಳಗೆ, ಈಗ ನಮ್ಮ ಬೆಳೆ 60 ದಿನ ಅಂತ ತಲುಪಿದೆ ಅಥವಾ ಮಣಕಾಲ ಎತ್ತರಕ್ಕೆ ಬಂದಿದೆ ಅಂತಂದ್ರೆ, ಕುಡಿಚೂಟ ಅಂತದ್ದು ಬಹಳ ಒಳ್ಳೇದು ಸರ್. ಕುಡಿಚೂಟದಿಂದ ಏನಾಗುತ್ತೆ, ಅರೆ ಕೊಂಬುಗಳು ಜಾಸ್ತಿ ಆಗುತ್ತೆ. ಈ ಅರೆ ಕೊಂಬುಗಳು ಜಾಸ್ತಿ ಆಗೋದ್ರಿಂದ ನಮ್ಗೆ ಸಾಮಾನ್ಯವಾಗಿ ಜನಗಳಿಗೆ ಗೊತ್ತಿರ್ಬೇಕು ಏನಪ್ಪಾ ಅಂದ್ರೆ, ತೊಗರಿ ಯಾವಾಗ್ಲೂ ಕಾಯಿ ಬಿಡೋದು ಸೈಡ್ ಬ್ರಾಂಚಸ್ ಅಲ್ಲಿ, ಮೇಲೆ ಕಾಯಿ ಬಿಡಲ್ಲ ಅದು. ಹಾಗಾಗಿ ಸೈಡ್ ಬ್ರಾಂಚಸ್ ಅಲ್ಲಿ ಕಾಯಿ ಬಿಡೋದ್ರಿಂದ ನಮ್ಮ ರೈತ ಬಾಂಧವರು ಈ ಒಂದು ಸಂದರ್ಭನ ಉಪಯೋಗ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ, ಈ ಏನು ಕುಡಿಚೂಟದ್ದು ಈಗ ಯಂತ್ರದ ಮುಖಾಂತರ ಕುಡಿಚೂಡ್ತಿದ್ದಾರೆ, ಯಾಂತ್ರಿಕೃತನು ಬಂದಿದೆ. ಹಾಗಾಗಿ ಯಂತ್ರದ ಮುಖಾಂತರ ನೀವು ಕುಡಿಚೂಟೋದ್ರಿಂದ ಅರೆ ಕೊಂಬುಗಳು ಜಾಸ್ತಿ ಆಗುತ್ತೆ, ಮತ್ತೆ ಲೇಬರ್ ಕೊರತೆ ಅಂತ ನಾವು ಹೇಳ್ತೀವಿ. ಕುಡಿಚೂಟ್ರಿ ಅಂದ್ರೆ ಯಂತ್ರ ಬಂದಿರೋದ್ರಿಂದ ನಿಮ್ಗೆ 1 ಎಕರೆ ಪ್ರದೇಶನ ನೀವು ಒಂದು 1/2 ಗಂಟೆ ಒಳಗೆ ಮಾಡಿ ಮುಗಿಸ್ಬಿಡ್ಬಹುದು. ಇದು ಬಹಳ ಸುಲಭವಾದ ತಂತ್ರಜ್ಞಾನ. ಇದು ಎಲ್ಲಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಾವು ಪ್ರಾತ್ಯಕ್ಷಿಕೆ ಮಾಡ್ಬೇಕ್ರೆ ಎಲ್ಲರಿಗೂ ರೈತ ಬಾಂಧವರಿಗೆ ಹೇಳ್ಕೊಡ್ತಾ ಇದೀವಿ. ಈ ತರ ಮಾಡಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ಎಲ್ಲ ರೈತರು ಇತ್ತೀಚಿನ ದಿನಗಳಲ್ಲಿ ಇದನ್ನ ಮಾಡ್ತಾ ಇದಾರೆ. ಇದ್ರ ಜೊತೆಗೆ ಏನು ನಿರ್ವಹಣಾ ಕ್ರಮಗಳಲ್ಲಿ ಬಹಳ ಮುಖ್ಯವಾಗಿದೆಯಪ್ಪ ಅಂತಂದ್ರೆ, ತೊಗರಿ ಈಗೇನು ಹೂವಾಡ ಹಂತದಲ್ಲಿ ಇರುತ್ತೆ ಸರ್. ಈ ಹೂವಾಡ ಹಂತದಲ್ಲಿ ಸಾಮಾನ್ಯವಾಗಿ ಹೂ ಉದುರೋದು ಜಾಸ್ತಿ. ಈ ಹೂ ಉದುರೋದನ್ನ ತಡೆಗಟ್ಟಬೇಕಪ್ಪ ಅಂದ್ರೆ ಪ್ಲಾನೋಫಿಕ್ಸ್ 4 ml 15 liter ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡುವುದು ಬಹಳ ಸೂಕ್ತ. ಹೂ ಉದುರೋದನ್ನ ನಾವು ತಡೆಗಟ್ಟಬಹುದು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದಂತ ಪಲ್ಸ್ ಮ್ಯಾಜಿಕ್ ಅಂತ ಇದೆ. ಈ ಪಲ್ಸ್ ಮ್ಯಾಜಿಕ್ ಅಂದ್ರೆ ಇದು ಒಂದು ಗೊಬ್ಬರದ ಪುಡಿ. ಇದರಲ್ಲಿ ಏನು ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳು ಜಿಂಕ್ ಆಗಿರ್ಬೋದು, ಜಿಪ್ಸಮ್, ಬೋರಾನು, ಈ ಲಘು ಪೋಷಕಾಂಶಗಳ ಮಿಶ್ರಣನೇ ಈ ಒಂದು ಪಲ್ಸ್ ಮ್ಯಾಜಿಕ್. ಇದ್ರ ಜೊತೆಗೆ ಒಂದು ಸಣ್ಣದೊಂದು ಡಬ್ಬಿ ನಿರ್ಸ್ತಾರೆ, ಅದು ಸಸ್ಯ ಪ್ರಚೋದಕ, ಏನ್ ಪ್ಲಾನೋಫಿಕ್ಸ್ ಅಂತ ಹೇಳಿದ್ವಲ್ಲ ಅದೇ ತರ ಒಂದು ಪ್ಯಾಕೆಟ್ ಅಲ್ಲೇ ಬರುತ್ತೆ. ಇದು 2 kg ಪ್ಯಾಕೆಟ್ ಲಭ್ಯ ಇದೆ. 1 ಎಕರೆ ಪ್ರದೇಶಕ್ಕೆ ನಾವು 2 kg ನ ಉಪಯೋಗಿಸಬಹುದು. ಈ ಸಿಂಪರಣೆ ವಿಧಾನ ಹೆಂಗಪ್ಪ ಅಂತಂದ್ರೆ 50% ಹೂ ಆಡ್ತಿದೆ ಅಂತಂದಾಗ 5 g 1 liter ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು ಫಸ್ಟ್ ಸ್ಪ್ರೇ. ಎರಡನೇ ಸಿಂಪರಣೆನ ಹದ್ದಿಸಿದ ಅಂತರದಲ್ಲಿ ಅಂದ್ರೆ ಇನ್ನೊಂದು ಹೂ ಮತ್ತಷ್ಟು ಜಾಸ್ತಿ ಆದಾಗ ಒಂದು 10-15 ಅಂತರದಲ್ಲಿ ಎರಡನೇ ಸಿಂಪರಣೆ ಮಾಡಬೇಕು. ಜೊತೆಗೆ ಏನು ಸಣ್ಣದೊಂದು ಡಬ್ಬಿ ಕೊಟ್ಟಿರ್ತಾರೆ ಅದರಲ್ಲಿ ಏನು ಸಸ್ಯ ಪ್ರಚೋದಕ ಅಂದಲ್ಲ ಅದು 0.4 ml 1 liter ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಎರಡನ್ನು ಸೇರಿಸಿ ಸಿಂಪರಣೆ ಮಾಡೋದ್ರಿಂದ ನಿಮಗೆ ಇಲ್ಲಿ ಜೊಳ್ಳ ಆಗಲ್ಲ ಮತ್ತೆ ಗೊಬ್ಬರದ ನಿರ್ವಹಣೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಆಗುತ್ತೆ. ಜೊತೆಗೆ ಹೂ ಉದುರೋದನ್ನ ತಡಿಬಹುದು. ಆಮೇಲೆ ಈ ಪೊಟ್ಯಾಶ್ ಎಲ್ಲ ಕೊಡೋದ್ರಿಂದ ಕಾಯಿ ಸದೃಢವಾಗ್ತವೆ, ಇಳುವರಿ ಜಾಸ್ತಿ ಆಗುತ್ತೆ ಸರ್. ಈ ಎಲ್ಲ ಕ್ರಮಗಳನ್ನ ಅನುಸರಿಸಿದ್ರೆ ರೈತ ಬಾಂಧವರು ಏನು ಗಣನೀಯವಾಗಿ ಇಳುವರಿನ ಹೆಚ್ಚಿಸ್ಕೋಬಹುದು. ಜೊತೆಗೆ ಈಗೇನಾಗುತ್ತೆ ಅಂತಂದ್ರೆ ನಮಗೆ ನೀರಿದೆ ಅಂತ ಹೇಳ್ಬಿಟ್ಟು ದಯಮಾಡಿ ಅತಿ ಹೆಚ್ಚು ನೀರನ್ನು ಕೊಡಕ್ ಹೋಗ್ಬೇಡ್ರಿ. ಕಪ್ ಮಣ್ಣಲ್ಲಿ ನೀರು ಕೊಟ್ಟ ತಕ್ಷಣ ಅದ್ರ ಬಿಡ್ತವೆ. ಹಾಗಾಗಿ ನೀರು ನಿರ್ವಹಣೆನು ಬಹಳ ಮುಖ್ಯ ಇದರಲ್ಲಿ, ನೀವು ಇಳುವರಿ ಹೆಚ್ಚಿಸ್ಕೋಬೇಕು ಅಂತಂದ್ರೆ. ಈಗ ಬೆಳೆ ಸದ್ಯದ ಪರಿಸ್ಥಿತಿಯಲ್ಲಿ ಪೋಷಕಾಂಶ ನಿರ್ವಹಣಾ ಕ್ರಮಗಳನ್ನ ಈ ಮುಂಜಾಗ್ರತಾ ಕ್ರಮವಾಗಿ ಅನುಸರಿಸೋದು ಬಹಳ ಸೂಕ್ತ ಸರ್. ಈ ತೊಗರಿ ಬೆಳೆಯಲ್ಲಿ ರೋಗಗಳು ಮತ್ತು ಕೀಟಗಳ ನಿರ್ವಹಣೆ ಇದೇ ಇರುತ್ತೆ. ಯಾವ್ಯಾವ ರೋಗಗಳು ಬರ್ತವೆ ಮತ್ತೆ ಯಾವ್ಯಾವ ರೀತಿಯ ಕೀಟಗಳು ಈ ತೊಗರಿ ಬೆಳೆಗೆ ಕಾಣಿಸ್ಕೊಂತವೆ ಮತ್ತು ಅವುಗಳನ್ನ ನಮ್ಮ ರೈತರು ಹೇಗೆ ನಿರ್ವಹಣೆ ಮಾಡಬೇಕು? ಸರ್, ಬಹಳ ಸರಿಯಾದ ಪ್ರಶ್ನೆ. ಯಾಕೆಂತಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಈ ಕೀಟಗಳ ಬಾಧೆ ತೊಗರಿಯಲ್ಲಿ ಜಾಸ್ತಿ. ನಾವು ಬಹಳ ಸರಿ ಅಂದ್ಕೊಂತೀವಿ ಈ ತೊಗರಿ ಬೆಳೆಗೆ ಏನ್ ನಿರ್ವಹಣೆ ಮಾಡದೇ ಇದ್ರೆ ಬಂದ್ಬಿಡುತ್ತೆ ಇಳುವರಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಅಧಿಕ ಇಳುವರಿ ಕೊಡುವಂತ ತಳಿಗಳು ಬಂದಿರೋದ್ರಿಂದ ನೀವು ಕೀಟ ಮತ್ತು ರೋಗ ನಿರ್ವಹಣೆ ಕಡೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಅದರಲ್ಲೂ ಸಮಗ್ರ ಪೋಷಕಾಂಶ ನಿರ್ವಹಣೆ ಜೊತೆಗೆ ಸಮಗ್ರ ಕೀಟ ನಿರ್ವಹಣೆಯನ್ನು ನಾವು ಕೊಡಬೇಕು ಸರ್. ಇತ್ತೀಚಿನ ದಿನಗಳಲ್ಲಿ ನೀವು ಅಂದ್ರೆ ಈಗ ತೊಗರಿ ನೀವು ಹೊಲಗಳಿಗೆ ಭೇಟಿ ಕೊಟ್ಟಾಗ ತೊಗರಿ ಹೊಲದಲ್ಲಿ ನೀವೇನ್ ನೋಡಬಹುದಪ್ಪ ಅಂದ್ರೆ ಗುಡುಮಾರು ಹುಳ ಅಂತೀವಿ ಸರ್ ಅದು, ಲೀಫ್ ವೆಬ್ಬರ್. ಅದೇನಾಗುತ್ತೆ ಅಂತಂದ್ರೆ ಎಲೆಗಳು ಮಡಚ್ಕೊಂಡಂಗಾಗಿರುತ್ತೆ. ಆ ಎಲೆಗಳು ಮಡಚ್ಕೊಂಡಂಗಾಗಿ ಆ ಎಲೆಗಳ ಮಧ್ಯದಲ್ಲಿ ಸಣ್ಣ ಬಾಲು ಹುಳತರ ಹುಳುಗಳು ಕಾಣ್ತಾವೆ ಸರ್. ಈ ಹುಳುಗಳ ನಿರ್ವಹಣೆ ಬಹಳ ಅತ್ಯಗತ್ಯ. ಈಗ ಈ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಪ್ರೊಫೆನೋಫಾಸ್ 2 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡೋದು ಬಹಳ ಸೂಕ್ತ. ಈ ಪ್ರೊಫೆನೋಫಾಸ್ ಅಂತ ಹೇಳಿದ್ರೆ ಇದು ತತ್ತಿನಾಶಕ, ಇದು ಮತ್ತೆ ಸಣ್ಣ ಹುಳುಗಳಿದ್ರೂ ಸತ್ತೋಗ್ಬಿಡುತ್ತೆ. ಈ ನಿರ್ವಹಣಾ ಕ್ರಮಗಳನ್ನ ನಾವು ತುರ್ತಾಗಿ ಅನುಸರಿಸಬೇಕು ಸರ್. ಒಂದು ಎರಡನೇದು ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ಸರಿ ನಾವು ಅಂದ್ಕೊಳ್ಳೋದೇನಪ್ಪ ಅಂತಂದ್ರೆ ಕೀಟ ಅಥವಾ ರೋಗ ಬಂದ್ಮೇಲೆ ಔಷಧಿ ಹೊಡೆಯೋಣ ಅಂತ ಅಂತೀವಿ. ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋದು ಬಹಳ ಸೂಕ್ತ ಸರ್. ಇದರಲ್ಲಿ ಅದು ಎಸ್ಪೆಷಲಿ ಈ ತೊಗರಿ ನಾವು ಉತ್ತಮವಾಗಿ ಇಳುವರಿ ಕಾಣಬೇಕಪ್ಪ ಅಂತಂದ್ರೆ ಮುಂಜಾಗ್ರತಾ ಕ್ರಮ. ಅದರಲ್ಲೂ ತೊಗರಿಯಲ್ಲಿ ಬಹಳ ಕಾಡುವಂತ ಕೀಟ ಯಾವ್ದಪ್ಪ ಅಂದ್ರೆ ಕಾಯಿ ಕೊರಕ. ಈ ಕಾಯಿ ಕೊರಕ ಬಂತು ಅಂತಂದ್ರೆ ನಮಗೆ ಕಾಯಿ ಚೆನ್ನಾಗಿ ಕಾಣ್ತಿರುತ್ತೆ, ಒಳಗೆಲ್ಲ ಜೊಳ್ಳಾಗೋಗಿರುತ್ತೆ. ಈ ಕಾಯಿ ಕೊರಕದ ನಿರ್ವಹಣೆಗೆ ನಾವು ಸಮಗ್ರ ಪೀಡೆ ನಿರ್ವಹಣೆ ಅಂತ ನಾವು ಕಾಯಿ ಕೊರಕಕ್ಕೆ ಮಾಡ್ಬೇಕು ಸರ್. ಮೊದಲನೇದೇನಪ್ಪಾ ಅಂದ್ರೆ ಮೋಹಕ ಬಲೆಗಳು ಸಿಗುತ್ತೆ ಸರ್. ಈಗ ನಿಮಗೆ ಹೂ ಆಡ್ತಿದೆ ಅಂತ ನಿಮಗೆ ಕಾಣಿದ ತಕ್ಷಣ ಮೋಹಕ ಬಲೆಗಳು, ಈ ಮೋಹಕ ಬಲೆಗಳು ಪ್ರತಿ ಎಕರೆಗೆ, ಈಗ ನೀವು ಪ್ಯೂರ್ ಕ್ರಾಪ್ ಅಂದ್ರೆ ಏಕ ಬೆಳೆ ಮಾಡಿದೀರಾ, ಯಾವುದು ಮಿಶ್ರ ಬೆಳೆ ಇಲ್ಲ ಅಂತಂದ್ರೆ 8-10 ಮೋಹಕ ಬಲೆಗಳನ್ನ ಅಳವಡಿಸಬೇಕು. ಈಗ ಅಂತರ್ ಬೆಳೆ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಮೆಕ್ಕೆಜೋಳ ಅಂತರ ಬೆಳೆ ಮಾಡ್ಕೊಂಡಿದ್ದೀರಾ ಅಂದ್ರೆ 1-4 ಮೋಹಕ ಬಲೆಗಳನ್ನ ನಾವು ಅಳವಡಿಸಬಹುದು. ಏನು ಈ ಮೋಹಕ ಬಲೆಗಳು ಏನ್ ಕೆಲಸ ಮಾಡ್ತವೆ ಅಂತ ರೈತ ಬಾಂಧವರಲ್ಲಿ ಪ್ರಶ್ನೆ ಒಂದ್ಸರಿ ಕಾಡ್ತಾ ಇರುತ್ತೆ ಸರ್. ಈ ಮೋಹಕ ಬಲೆಗಳು ಎಂದ್ರೆ ಏನಪ್ಪಾ ಅಂತಂದ್ರೆ ಗಂಡು ಮತ್ತು ಹೆಣ್ಣು ಚಿಟ್ಟೆಗಳು ಸೇರಿದ್ರೆ ಸಂತಾನೋತ್ಪತ್ತಿ ಆಗುತ್ತೆ, ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಆಗುತ್ತೆ. ಈ ನಾವು ಕೀಟ ರೋಗ ಮತ್ತು ಯಾವುದೇ ಒಂದು ಇದಕ್ಕೆ ನಾವು ಔಷಧಿನೇ ಮೊದಲನೇ ಸಿಂಪರಣೆ ಮಾಡ್ತಿರ್ತೀವಿ. ಈಗ ಯಾಕೆ ಔಷಧಿ ಸಿಂಪರಣೆ ಮಾಡಬಾರದು ಅಥವಾ ಫಸ್ಟ್ ನಾವು ಈ ತರ ಕ್ರಮಗಳನ್ನ ಅನುಸರಿಸಬೇಕು ಅಂತಂದ್ರೆ ನಾವು ಇಳುವರಿಯಲ್ಲಿ ಗಣನೀಯವಾಗಿ ಹೆಚ್ಚಿಸಕ್ಕೆ ಆಗದೆ ಇರಬಹುದು. ಖರ್ಚನ್ನ ಕಡಿಮೆ ಮಾಡಬೇಕಾಗಿದೆ ಸರ್. ಖರ್ಚು ಕಡಿಮೆ ಮಾಡೋ ಜೊತೆಗೆ ಪರಿಸರನ ಸಂರಕ್ಷಣೆ ಮಾಡಬೇಕಾಗಿದೆ. ಈ ಪರಿಸರ ಸಂರಕ್ಷಣಾ ಕ್ರಮಗಳನ್ನ ನಾವು ಅನುಸರಿಸಬೇಕು. ಅದರಲ್ಲಿ ಬೀಜೋಪಚಾರ ಆಗಿರ್ಬೋದು, ಈ ತರ ಮೋಹಕ ಬಲೆಗಳು, ಮೋಹಕ ಬೆಳೆಗಳು, ಇವನ್ನೆಲ್ಲ ಮಾಡೋದ್ರಿಂದ ನಾವು ಪರಿಸರನ ಸಂರಕ್ಷಣೆ ಮಾಡಬಹುದು, ಕೀಟ ಮತ್ತು ರೋಗಗಳ ಬಾಧೆನ ತಗ್ಗಿಸಬಹುದು ಸರ್. ಈ ಏನು ನಾನು ಈ ಮೋಹಕ ಬಲೆ ಅಂದಲ್ಲ, ಈ ಮೋಹಕ ಬಲೆಯಲ್ಲಿ ಏನ್ ಮಾಡಿರ್ತಾರೆ, ಕೃತಕವಾಗಿ ಹೆಣ್ಣು ಬಿಡುವಂತ ಒಂದು ವಾಸನೆ ತಯಾರು ಮಾಡಿರ್ತಾರೆ ಸರ್. ಅದನ್ನ ಲೂರ್ ಅಂತ ಕರಿತೀವಿ. ರೈತ ಬಾಂಧವರನ್ನ ಕೆಲವು ಬಿಸ್ಕೆಟ್ ಅಂತಾರೆ ಅವರ ರೈತರ ಭಾಷೆಯಲ್ಲಿ, ಇದು ಲೂರ್ ಅಂತ ಸರ್. ಈ ಲೂರ್ನ ನೀವು ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಹೊಲದಲ್ಲಿ ನಿಮ್ಮ ಬೆಳೆಗಿನ ಒಂದು 1/2 ಎತ್ತರದಲ್ಲಿ ಕಟ್ಟಬೇಕು ಸರ್. 1/2 ಎತ್ತರದಲ್ಲಿ ಕಟ್ಟಿದಾಗ ಏನಾಗುತ್ತೆ, ಗಂಡು ಚಿಟ್ಟೆ ಇಲ್ಲಿ ಹೆಣ್ಣು ಚಿಟ್ಟೆ ಇದೆ ಅಂತ ತಿಳ್ಕೊಂಡು ಹುಡ್ಕೊಂಡು ಬರುತ್ತೆ. ಹುಡ್ಕೊಂಡು ಬಂದಾಗ ಈ ಮೋಹಕ ಬಲೆ ಒಳಗೆ ಬಿದ್ದ್ಬಿಡುತ್ತೆ. ಈ ಮೋಹಕ ಬಲೆಯಲ್ಲಿ ಬಿದ್ದ ತಕ್ಷಣ ಅದು ಹೊರಗೆ ಹೋಗಕ್ಕಾಗಲ್ಲ. ಯಾವ್ದಾರ ಒಂದು ಸಣ್ಣ ಕೀಟನಾಶಕ ಅದ್ರೊಳಗೆ ಹಾಕಿದ್ರೆ ಅದಲ್ಲೇ ಸತ್ತೋಗ್ಬಿಡುತ್ತೆ. ಈ ಚಿಟ್ಟೆ ನಾವು ಹಿಡಿದಾಕೋದ್ರಿಂದ, ಗಂಡು ಚಿಟ್ಟೆ ಹಿಡಿದಾಕೋದ್ರಿಂದ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಆಗಿ ನಮಗೆ ಈ ಒಂದು ಕಾಯಿ ಕೊರಕದ ಬಾಧೆ ತಗ್ಗುತ್ತೆ. ಮತ್ತೆ ಬಹಳಷ್ಟು ರೈತ ಬಾಂಧವರಲ್ಲಿ ಒಂದು ಗೊಂದಲ ಇದೆ ಸರ್, ಇವನ್ನೆಲ್ಲ ಹಾಕ್ಬಿಟ್ರೆ ಔಷಧಿ ಹೊಡೆಯಂಗಿಲ್ವಾ ನಾವು ಅಂತ. ಇಲ್ಲ. ಇದೇನಪ್ಪಾ ಅಂತಂದ್ರೆ ಇದು ಮಾನಿಟ್ರಿಂಗ್ ಅಂದ್ರೆ, ಇದು ನಿಮ್ಗೆ ಏನು ಅಂದ್ರೆ ನೋಡುತ್ತೆ ನನ್ನ ಹೊಲಗಳಿಗೆ ಎಷ್ಟು ಕೀಟ ಎಷ್ಟು ಹುಳಗಳು ನನ್ನ ಹೊಲಗಳಿಗೆ ಬಂದಿದಾವೆ, ಎಷ್ಟು ಚಿಟ್ಟೆಗಳು ನನ್ನ ಹೊಲದಲ್ಲಿದಾವೆ ಅಂತ. ಅದರಲ್ಲೂ ಈ ಕಾಯಕೊರಕ ಚಿಟ್ಟೆ ಈ ಮೋಹಕ ಬಲೆಗಳಲ್ಲಿ ನಿಮಗೆ ದಿನಾ ನಾವು ಗಮನಿಸ್ತಾ ಇದ್ದಾಗ 8-10 ದಿನ ಬೀಳ್ತಾ ಇದೆ ಅಂತಂದ್ರೆ, ಓ ನಾನು ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕು, ಇಲ್ಲ ಅಂದ್ರೆ ನನ್ನ ಹೊಲದಲ್ಲಿ ಕಾಯಕೊರಕದ ಲಗ್ಗೆ ಇಡುತ್ತೆ ಅಂತ ನಮಗೆ ಮಾಹಿತಿ ಸಿಗುತ್ತೆ. ಈ ಮಾಹಿತಿ ಅನುಸಾರವಾಗಿ ನಾವು ಔಷಧಿಗಳನ್ನ ನಾವು ಸಿಂಪರಣೆ ಮಾಡಬಹುದು. ರೈತ ಬಾಂಧವರಿಗೆ ಕೇಳ್ಕೊಳ್ಳೋದು ಏನಂದ್ರೆ, ಮೊದಲನೇ ಸಿಂಪರಣೆ ನಿಮ್ಮ ಹೊಲದಲ್ಲಿ ಈ ಕೀಟ ಬಾಧೆ ಕಂಡು ಬಂದಲ್ಲಿ ಮೊದಲನೇ ಸಿಂಪರಣೆ ಬೇವಿನ ಕಷಾಯ, ನಿಮಗೆ ನೀಮ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಈ ಬೇವಿನ ಕಷಾಯ 2 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಮೊದಲನೇ ಸಿಂಪರಣೆ ಮಾಡ್ಬೇಕು ಸರ್. ಈ ಮೊದಲನೇ ಸಿಂಪರಣೆ ಆದ್ಮೇಲೆ ಎರಡನೇ ಸಿಂಪರಣೆ ನಿಮ್ಗೆ ಏನಾದ್ರೂ ಈ ಬಾಧೆ ಅತಿ ಹೆಚ್ಚು ಕಂಡಾಗ ನಾವು ಏನ್ ಮಾಡ್ಬೇಕು, ಪ್ರೊಫೆನೋಫಾಸ್ ಅಂತ ಸಿಗುತ್ತೆ. ಇದು ತತ್ತಿನಾಶಕ. ಯಾಕಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ತುದಿಯಲ್ಲಿ ಮೊಟ್ಟೆ ಇಡ್ತಾ ಇರುತ್ತೆ ಚಿಟ್ಟೆಗಳು. ಈ ಮೊಟ್ಟೆ ಇಡದ್ನ ಮೊಟ್ಟೆ ಹಂತದಲ್ಲೇ ನಾವು ಈ ಕೀಟನ ನಿಯಂತ್ರಣ ಮಾಡಬೇಕು. ಅದಕ್ಕೆ ಒಂದು ಸಣ್ಣ ಸ್ಪ್ರೇ ಈ ಪ್ರೊಫೆನೋಫಾಸ್ 2 ml ಪ್ರತಿ ಲೀಟರ್ ನೀರಿನಲ್ಲಿ ಈ ಪ್ರೊಫೆನೋಫಾಸ್ ಸಿಂಪರಣೆ ಮಾಡ್ಬಿಡ್ಬೇಕು ಸರ್. ಮೊದಲು ನಾವು ಮೋಹಕ ಬಲೆಗಳು, ಬೇವಿನ ಕಷಾಯ ಮತ್ತೆ ಒಂದು ಕೀಟನಾಶಕ ಪ್ರೊಫೆನೋಫಾಸ್. ಈ ಬಾಧೆ ನಮಗೆ ಇನ್ನೂ ಹೆಚ್ಚಾಗಿ ಕಂಡು ಬಂದಲ್ಲಿ, ಈ ಕಾಯಿ ಆದ್ಮೇಲೆ ಇನ್ನು ಹೆಚ್ಚು ಕಾಣುತ್ತೆ ಅಂದ್ರೆ, ಇಮಾಮ್ಯಾಕ್ಟಿನ್ ಬೆನ್ಜೋಯೇಟ್ ಅಂತ ಹೇಳ್ಬಿಟ್ಟು, ಇದು 4 g ಪ್ರತಿ 15 L ಕ್ಯಾನಿಗೆ ಇದನ್ನ ಮಿಶ್ರಣ ಮಾಡಿಕೊಂಡು, ಈಗ 1 L ಮಾಡ್ತಿರಂದ್ರೆ 0.4 g ಮಾಡ್ಕೋಬೇಕು 1 L ನೀರಲ್ಲಿ. ಇದನ್ನ ಮಿಶ್ರಣ ಮಾಡಿಕೊಂಡು ಇದನ್ನ ಸಿಂಪರಣೆ ಮಾಡಬೇಕು. ಮತ್ತೆ ಸಿಂಪರಣೆ ಮಾಡೋ ವಿಧಾನಗಳು ರೈತ ತಿಳ್ಕೋಬೇಕು. ಈಗೇನಾಗ್ತದೆ, ತೊಗರಿ ಬಹಳ ಎತ್ತರವಾಗಿ ಬೆಳೆದ್ರೆ ಸರ್, ಈಗ ಯಾಕಂದ್ರೆ ನಾವು ಕೊಟ್ಟಿರೋಂತ ಅಥವಾ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದಂತ ತಳಿಗಳು BRG 5 ಆಗಿರ್ಬೋದು, TS 3 ಆಗಿರ್ಬೋದು, BRG 1 BRG 2 ಬಹಳ ದೈತ್ಯಾಕಾರದಲ್ಲಿ ಬೆಳಿತವೆ. ನೀವು ಅಂತರ ಕೊಟ್ಬಿಟ್ಟಿದ್ರೆ ದೈತ್ಯಾಕಾರದಲ್ಲಿ ಬೆಳಿತಾವೆ ಸರ್. ಮತ್ತೆ ಇಳುವರಿನೂ ಅಷ್ಟೇ ಚೆನ್ನಾಗೇ ಬರ್ತಾ ಇದೆ. ಈಗ ಬಹಳಷ್ಟು ಬೆಂಗಳೂರು ಸುತ್ತಮುತ್ತ ಎಲ್ಲ ತೊಗರಿನ ಡ್ಯುವೆಲ್ ಪರ್ಪಸ್ ಅಂತೀವಿ. ಡ್ಯುವೆಲ್ ಪರ್ಪಸ್ ಅಂದ್ರೆ 2 ಉಪಯೋಗ. ಡ್ಯುವೆಲ್ ಅಂತಂದ್ರೆ 2 ಅಂದ್ರೆ, ಒಂದು ಕಾಯಿಗಾಗೂ ಉಪಯೋಗ ಮಾಡ್ಕೋಬಹುದು, ಹಸಿಕಾಯಿ ಮಾರಾಟ ಮಾಡಬಹುದು, ಇನ್ನೊಂದು ಕಾಳು ಅಂದ್ರೆ ಬೇಳೆಕಾಳು ಮಾಡಿ ಅದಕ್ಕೆ ಉಪಯೋಗ. ಹಂಗಾಗಿ ಡ್ಯುವೆಲ್ ಪರ್ಪಸ್ ಅಂತೀವಿ ಸರ್. ಈ ಡ್ಯುವೆಲ್ ಪರ್ಪಸ್ ಇರುವಂತ ತಳಿಗಳು ಬಹಳ ಇರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗತ್ತೆ ಸರ್. ಅಕಸ್ಮಾತ್ ನಾವೀಗ ಮಾರ್ಕೆಟ್ಗೆ ಕಾಯಿನ ಹರಿತಿದೀವಿ ಅಂದ್ರೆ, ಸಿಂಪರಣೆನ 15 ದಿನ ಮುಂಚೆನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಹರಿಯೋ ದಿನ ಸಿಂಪರಣೆ ಮಾಡದೇ ಇರೋದೇ ಒಳ್ಳೇದು. ಆಮೇಲೆ ಇವೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದ್ರೆ ನಾವು ತೊಗರಿಯಲ್ಲಿ ಉತ್ತಮವಾದ ಇಳುವರಿಯನ್ನ ನಾವು ಪಡಿಬಹುದು ಸರ್. ಸರ್, ಈಗ ತಾವು ಹೇಳಿದ್ರಿ ಯಾವ ರೀತಿ ಔಷಧನ ಹೊಡಿಬೇಕಾಗುತ್ತೆ, ಮತ್ತೆ ಇನ್ನು ಮೋಹಕ ಬಲೆಗಳನ್ನ ಯಾವ ರೀತಿ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಮೆಕ್ಕೆಜೋಳದಲ್ಲಿ ಅದನ್ನು ಎತ್ತರವಾಗಿ ಬೆಳೆದಿರ್ತದೆ. ಈ ಶೇಂಗಾ ಆದ್ರೆ ಶೇಂಗಾ ಎತ್ತರ ಬೆಳೆಯಲ್ಲ, ಅದು ನಿರ್ವಹಣೆ ಮಾಡೋದು ಬಹಳ ಸುಲಭ ಅಂತ ಹೇಳ್ಬೋದು. ಆದ್ರೆ ಮೆಕ್ಕೆಜೋಳದಲ್ಲಿ ಅದರ ಮಟ್ಟಕ್ಕೆ ಬೆಳೆದಿರೋಂತ ಒಂದು ಬೆಳೆಗಳಲ್ಲಿ ನಿರ್ವಹಣೆ ಕಷ್ಟ ಆಗುತ್ತೇನಂತ. ಸರ್, ನೀವು ಹೇಳಿದ ಸರಿಯಾದ ಮಾತು. ಅದಕ್ಕೆ ನಾವು ರೈತ ಬಾಂಧವರಲ್ಲಿ ಈ ಅಂತರ ಬೆಳೆ ಮಾಡ್ಕೋಬೇಕಾದ್ರೆ ಫಸ್ಟ್ ಹೇಳ್ತೀವಿ ಸರ್ ಅವ್ರಿಗೆ, ಏನಂದ್ರೆ ನೀವು 6 ಸಾಲಿಗೆ ಅಥವಾ 8 ಸಾಲಿಗೆ ಒಂದು ತೊಗರಿ ಹಾಕಿದ್ರ ಅಂದ್ರೆ, 8ನೇ ಸಾಲು ನೀವು ಮೆಕ್ಕೆಜೋಳನ ಬಿಟ್ಬಿಡ್ರಿ, 9ನೇ ಸಾಲು ತೊಗರಿ ಇರಲಿ, 10ನೇ ಸಾಲು ಮೆಕ್ಕೆಜೋಳ ಹಾಕ್ಬೇಡ್ರಿ, 11ನೇ ಸಾಲು ನೀವು ಮೆಕ್ಕೆಜೋಳ ಹಾಕೊಳ್ರಿ ಅಂತ. ಬಟ್ ಆದ್ರೂ ರೈತರು ಕೇಳಲ್ಲ. ಅದ್ ಯಾಕಂದ್ರೆ ಪಾಪ ಅವ್ರು ಕೇಳಲ್ಲ ಅಂದ್ರೆ ಏನಾಗಿದೆ ಅಂದ್ರೆ, ಈ ಬಿತ್ತನೆ ಮಾಡೋ ಸಮಯದಲ್ಲಿ ಈ ಟ್ರಾಕ್ಟರ್ ಮುಖಾಂತರ ಬಿತ್ತನೆ ಮಾಡೋದ್ರಿಂದ ಅದನ್ನ ಆ ಒಂದು ಹೋಲ್ ನ ಮುಚ್ಚಕ್ಕಾಗಲ್ಲ, ಅದು ಸರಳವಾಗಿ ಬಿತ್ತಬಿಡುತ್ತೆ. ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸರ್ ಅದು. ಬಟ್ ನಾವ್ ಈಗೇನ್ ಹೇಳಿದ್ವಿ ರೈತರಿಗೆ ಅಂತಂದ್ರೆ, ಈಗ ನಿಮ್ಮ ಮೆಕ್ಕೆಜೋಳ 110 ಅಥವಾ 105 ದಿವಸ ಆಗಿದೆ ಅಂತಂದ್ರೆ, ಮೇಲೆ ಸೂಲಂಗಿ ತೆಗೆದ್ಬಿಡ್ರಿ, ಆ ಕಡೆ ಕಡೆ 2 ಸಾಲನ ಸೂಲಂಗಿ ತೆಗೆದ್ಬಿಡ್ರಿ. ಅವಾಗ ಏನಾಗುತ್ತೆ, ಈ ತೊಗರಿಗೆ ಸರಾಗವಾಗಿ ಗಾಳಿ ಆಡುತ್ತೆ. ನಾವೇನ್ ಹೇಳಿದ್ವಲ್ಲ, ಇವನ ಸಿಂಪರಣೆ ಕ್ರಮಗಳನ್ನ ತಗೋಬಹುದು ಮತ್ತೆ ನಿರ್ವಹಣಾ ಕ್ರಮಗಳನ್ನು ಮಾಡಬಹುದು. ಯಾಕೆಂದ್ರೆ ನೀವ್ ಹೇಳಿದ್ದು ಸರಿ ಸರ್. ಯಾಕಂದ್ರೆ ಪಾಪ ಈಗ ಅಂತರ ಬೆಳೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿ ನಿರ್ವಹಣೆ ಮಾಡಿದ್ರೆ ಕಷ್ಟ, ಸಿಂಪರಣೆ ಮಾಡೋದು ಹೆಂಗೆ ಅಂತ ಪ್ರಶ್ನೆ ಕೇಳ್ತಾರೆ. ಈ ತರ ಅವರು ಆ ಕಡೆ ಕಡೆ ತಲೆನ ತೆಗೆದ್ಬಿಟ್ರೆ, ಏನು ನಮ್ಮ ಸೂಲಂಗಿ ತೆಗೆದ್ಬಿಟ್ರೆ, ಈ ಮೆಕ್ಕೆಜೋಳದ್ದು 2-3 ಸಾಲು ಸೂಲಂಗಿ ಆ ಕಡೆ ಕಡೆ ತೆಗೆದ್ಬಿಟ್ರೆ, ನಾವು ಇಲ್ಲಿ ಎಲ್ಲಾ ತರದ ನಿರ್ವಹಣಾ ಕ್ರಮಗಳನ್ನ ಸುಲಭವಾಗಿ ಮಾಡ್ಕೋಬಹುದು ಸರ್. ಮತ್ತೆ ಆಮೇಲೆ ಇನ್ನೊಂದೇನಂತಂದ್ರೆ, ಈ ತೊಗರಿ ಅಲ್ಲಲ್ಲಿ ನಿಮಗೆ ಹದರ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅದು ಕಪ್ಪು ಮಣ್ಣಲ್ಲಿ ಆತರ ನೀವೇನಾರ ಕಂಡು ಬಂದಲ್ಲಿ, ಏಕಬೆಳೆ ಪದ್ಧತಿ ಮಾಡಿದಾಗ ಅಲ್ಲಲ್ಲಿ ಈಗ ಹದರಿದೆ ಅಥವಾ ವಿಲ್ಟ್ ಅಂತ ಕರಿತೀವಿ, ಈ ವಿಲ್ಟ್ ಅಥವಾ ಸೊರಗು ರೋಗ ಈ ಸೊರಗಿದೆ ಅಂತಂದ್ರೆ, ಆತರ ಗಿಡಗಳನ್ನ ಕಿತ್ತು ಹೊರಗೆ ಎಸ್ತುಬಿಡ್ರಿ, ಅದನ್ನ ಸುಟ್ಟಾಕ್ಬಿಡ್ರಿ ಕಿತ್ಬಿಟ್ಟು. ಅದನ್ನ ನಿಮಗೆ ಹರಡಬಾರದು ಅಂತಂದ್ರೆ ಟ್ರೈಕೋಡರ್ಮ, ಅದನ್ನ 4 g ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಬುಡಗಳ ಸುತ್ತ ಡ್ರೆಂಚ್ ಅಂತೀವಿ, ನಿಮ್ಗೆ ಎಲ್ಲಿ ಆ ಲಕ್ಷಣಗಳು ಸುತ್ತ ಕಾಣ್ತಿದೆ ಅಂತಂದಾಗ ಅಲ್ಲಿ ನೀವು ಡ್ರೆಂಚ್ ಮಾಡೋದು ಬಹಳ ಸೂಕ್ತ. ಅವಾಗ ಏನಾಗುತ್ತೆ, ಈ ರೋಗ ಮತ್ತೆ ಕೀಟಗಳ ನಿರ್ವಹಣೆ ಮಾಡದೆ ಹೊರತು ತೊಗರಿಯಲ್ಲಿ ಉತ್ತಮವಾದ ಇಳುವರಿ ಪಡೆಯಕ್ಕೆ ಸಾಧ್ಯ ಇಲ್ಲ. ಈಗ ಶೇಂಗಾದಲ್ಲಿ ಅಂತರ ಬೆಳೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ರೈತರು, ಅಲ್ಲಿ ಆ ಸಂದರ್ಭದಲ್ಲಿ ನೀವು ಅಷ್ಟೇ ಶೇಂಗಾಗೂ ನಿರ್ವಹಣೆ ಕ್ರಮಗಳು ಮಾಡಬೇಕು. ಈ ಉದಾಹರಣೆಗೆ ಈಗ ಶೇಂಗಾ ಏನಾಗಿದೆ ಅಂತಂದ್ರೆ, ಎಲೆ ಚಿಕ್ಕೆ ರೋಗಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿ, ಉದಾಹರಣೆ ಜಗಳೂರು ತಾಲೂಕಲ್ಲಿ ನಾವು ಮೊನ್ನೆ ಪತ್ರಿಕೆಯಲ್ಲಿ ಓದಿದಾಗ ಎಲೆ ಚಿಕ್ಕೆ ರೋಗ ನಿರೋಧಕತೆ ಇರುವಂತ ತಳಿಗಳನ್ನ ಬಳಸ್ಬಿಟ್ಟು ಅವನ್ನ ನಿಯಂತ್ರಣ ಮಾಡಕ್ಕಾಗಲಿಲ್ಲ. ಮತ್ತೆ ಇನ್ನೊಂದು ಮಳೆ ಕಡಿಮೆ ಆಗ್ಬಿಟ್ಟಿದೆ. ಈ ವರ್ಷ ಮಳೆ ಕಡಿಮೆ, ಈ ರೋಗ ಮತ್ತು ಕೀಟಗಳ ನಿಯಂತ್ರಣ ಆಗದೆ ಶೇಂಗಾನ ಭೂಮಿಗೆ ಸೇರಿಸ್ಬಿಟ್ಟಿದ್ದಾರೆ ರೈತ ಬಾಂಧವರು. ಈಗ ಅಕಸ್ಮಾತ್ ಕೆಲವು ರೈತರು GPBD 4 ಅಥವಾ G2 5 ಹಾಕದಂತವ್ರಿದ್ರೆ, ಈಗ ಶೇಂಗಾ ಕಟಾವಂತಕ್ಕೆ ಬಂದ್ಬಿಟ್ಟಿದೆ. ಈ ಕಟಾವಂತಕ್ಕೆ ಬಂದಾಗ ಯಾವುದೇ ರೀತಿ ಕೀಟನಾಶಕಗಳಾಗಲಿ ಏನು ಸಿಂಪರಣೆ ಮಾಡುವಂತದ್ದು ಉಪಯೋಗ ಆಗಲ್ಲ. ಈಗ ತಡವಾಗಿ ಬಿತ್ತನೆ ಮಾಡಿದವ್ರದ್ದು ಅಕಸ್ಮಾತ್ ನಿಮ್ ಶೇಂಗಾ ಈಗೊಂದು 40 ದಿವಸ ಇದೆ ಅಥವಾ 35 ದಿವಸ ಇದೆ ಅಂತಂದ್ರೆ, ಇಂತಹ ಸಂದರ್ಭದಲ್ಲಿ ರೈತ ಬಾಂಧವರು ಜಿಪ್ಸಮ್ 200 kg ಪ್ರತಿ ಎಕರೆ ಪ್ರದೇಶಕ್ಕೆ ಸಹಾಯ, ಆಮೇಲೆ ಕೀಟನಾಶಕ ಇವೆಲ್ಲ ಸಮಗ್ರ ನಿರ್ವಹಣೆ. ಜೊತೆಗೆ ಕೊನೆಯದಾಗಿ ರೈತರಿಗೆ ಏನಪ್ಪಾ ಅಂದ್ರೆ, ನಾನು ಆಗಲೇ ನಿಮಗೆ ಪಲ್ಸ್ ಮ್ಯಾಜಿಕ್ ಅಂತಂದೆ, ನೀವು ಪಲ್ಸ್ ಮ್ಯಾಜಿಕರ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಗೊಬ್ಬರದ ಮಿಶ್ರಣ 13045 ಆಗಿರ್ಬೋದು 19L ಆಗಿರ್ಬೋದು, ಇದನ್ನ 5 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡ್ರಿ. ಮತ್ತೆ ಯಾವುದೇ ರೀತಿ ಸಿಂಪರಣೆ ಮಾಡ್ಬೇಕು ರೈತ ಬಾಂಧವರು ಕೇಳ್ಕೊಳ್ಳೋದು ಅಂದ್ರೆ, ಬೆಳಗ್ಗೆ ಸಿಂಪರಣೆ ಮಾಡ್ಬೇಕು ಇಲ್ಲ ಸಂಜೆ ಸಿಂಪರಣೆ ಮಾಡ್ಬೇಕು. ಅಕಸ್ಮಾತ್ ನೀವು ಸಿಂಪರಣೆ ಮಾಡಿ 8 ತಾಸು ಒಳಗೆ ಅಧಿಕ ಹೆಚ್ಚು ಮಳೆ ಆದ್ರೆ ಅದೆಲ್ಲ ಕೊಚ್ಚೋಗ್ಬಿಡುತ್ತೆ. ಹಾಗಾಗಿ ರೈತ ಬಾಂಧವರು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಸಿಂಪರಣೆನ ಮುಂಜಾನೆ ಮಾಡ್ಬೇಕು, ಮಳೆ ಬಂದ್ರೆ ಸಿಂಪರಣೆ ಮತ್ತೆ ರಿಪೀಟ್ ಮಾಡ್ಬೇಕು. ಮತ್ತೆ ಸಿಂಪರಣೆ ಮಾಡ್ಬೇಕಾದ್ರೆ ನಾವು ಸರಿಯಾಗಿ ಎಲೆಗಳಿಗೆ ಬೀಳಂಗೆ ಸಿಂಪರಣೆ ಮಾಡ್ಬೇಕು. ನೀವು ಅವಸರವಾಗಿ ಸಿಂಪರಣೆ ಮಾಡಿದಾಗ ಯಾವುದೇ ರೋಗ ಮತ್ತೆ ಕೀಟವನ್ನ ಹತೋಟಿ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಸರ್, ಈಗ ಮೆಕ್ಕೆಜೋಳದಲ್ಲಿ ಆಗ್ಲಿ ಅಥವಾ ಶೇಂಗಾದಲ್ಲಿ ಆಗ್ಲಿ, ಈಗ ನಾವು ನೋಡಿದೀವಿ ಚಳ್ಳಕೆರೆ ಮೊಳಕಾಲ್ಮೂರು ಆ ಕಡೆ ಶೇಂಗಾದಲ್ಲಿ ಹೆಚ್ಚು ಕಡಿ ಬೆಳೆಯಾಗ ಅಥವಾ ಮಿಶ್ರ ಬೆಳೆಯಾಗಿ ತೊಗರಿ ಬೆಳೀತಾರೆ. ಜಗಳೂರು ದಾವಣಗೆರೆ ಇರ್ಬೋದು ಈ ಕಡೆಯಲ್ಲಿ ಏನ ಮಾಡ್ತಾರೆ ಅಂದ್ರೆ, ಮೆಕ್ಕೆಜೋಳದಲ್ಲೇ ಅಂತರ್ ಬೆಳೆಯಾಗಿ ತೊಗರಿ ಬೆಳೀತಾರೆ. ಆದ್ರೆ ತೊಗರಿಗೆ ಮತ್ತೆ ಮೆಕ್ಕೆಜೋಳಕ್ಕೆ ಇರ್ಬೋದು ತೊಗರಿಗೆ ಅಥವಾ ಶೇಂಗಾಕ್ ಇರ್ಬೋದು, ಅದರ ಬೆಳೆ ಕಟಾವಿಗೆ ಬರೋದು ಬಹಳ ವ್ಯತ್ಯಾಸ ಇರುತ್ತೆ. ಸುಮಾರು 1.5-2 ತಿಂಗಳು ಇದಿರುತ್ತೆ. ಮೊದಲೇ ಶೇಂಗಾ ಬಂದಾಗ ಶೇಂಗಾ ತಕೊಂಡ್ ಬಿಡ್ತಾರೆ, ತೊಗರಿ ಹಂಗೆ ಉಳಿತೈತೆ. ಆಮೇಲೆ ಮೆಕ್ಕೆಜೋಳನು ಅದೇ ರೀತಿ ಆಗುತ್ತೆ. ಆ ಸಂದರ್ಭದಲ್ಲಿ ಬರೇ ತೊಗರಿ ಉಳಿದಾಗ ಮಧ್ಯೆ ಏನಾದರೂ ಏನು ಬೇಸಾಯ ಕ್ರಮಗಳನ್ನು ಮಾಡಬಹುದಾ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ? ಸರ್, ನೀವು ಹೇಳಿದ್ದು ಸರಿಯಾಗಿದೆ. ಯಾಕಂದ್ರೆ ನಾವ್ ಏನಂತೀವಿ ಅಂದ್ರೆ ಕ್ರಾಪಿಂಗ್ ಇಂಟೆನ್ಸಿಟಿ ಅಂತೀವಿ. ಕ್ರಾಪಿಂಗ್ ಇಂಟೆನ್ಸಿಟಿ ಅಂತಂದ್ರೆ ಇರುವಂತ ಭೂಮಿಯಲ್ಲಿ ಹೆಚ್ಚು ಬೆಳೆ ಬೆಳ್ಕೋಬೇಕಪ್ಪ. ಯಾಕೆಂತಂದ್ರೆ ಈಗ ನಮ್ಮ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮಳೆಯಾಶ್ರಿತ ಬೆಳೆಗಳು, ಅದರಲ್ಲೂ ತೊಗರಿ ಮಳೆಯಾಶ್ರಿತ ಬೆಳೆ, ಈ ತೊಗರಿ ಜೊತೆಗೆ ನಾವು ಶೇಂಗಾ ಹಾಕೊಂಡಿದೀವಿ ಅಂತಂದ್ರೆ ಅಂತರ ಬೆಳೆಯಾಗಿ, ಈಗ ಶೇಂಗಾ ನಿಮಗೆ 3 ವರ್ಷದಿಂದ 4 ತಿಂಗಳಿಗೆ ಕಟಾವ್ ಆಗ್ಬಿಡುತ್ತೆ. ಈಗ ತೊಗರಿ ಸಾಲು 8 ಸಾಲಿಗೆ 1 ಸಾಲು ತೊಗರಿ ಹಾಕಿರ್ತೀವಿ, ಈ ಮಧ್ಯದಲ್ಲಿ ಖಾಲಿ ಉಳಿಬಿಡುತ್ತೆ. ನೀವು ಬೆಳೆ ಕಟಾವ್ ಆದ್ಮೇಲೆ ನೀವು ಯಾವ್ದಾರ ಒಂದು ದ್ವಿದಳ ಧಾನ್ಯಗಳ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಅದರಲ್ಲೂ ಈಗ ನೀವು ಹುರುಳಿ ಹಾಕ್ಬೋದು, ಸೆಪ್ಟೆಂಬರ್ ತಿಂಗಳು ಅದನ್ನ ಹುರುಳಿ ಹಾಕ್ಬೋದು, ಹೆಬ್ಬಾಳ ಅವರೆ ಅಂತ ಸಿಗುತ್ತೆ ಅವರೇ ಹಾಕ್ಬೋದು. ನಮ್ಮ ಹತ್ರ ಸ್ವಲ್ಪ ಪ್ರೊಟೆಕ್ಟಿವ್ ಇರಿಗೇಷನ್ ಇದೆ ಅಂತಂದ್ರೆ ಬೇರೆ ಈ ತರ ತರಕಾರಿ ಬೆಳೆಗಳಿಗೂ ಹೋಗ್ಬೋದು. ಆಮೇಲೆ ನಾವು ಮಳೆಯಾಶ್ರಿತದಲ್ಲಿ ಇದೀವಿ ಅಂದ್ರೆ ಹುರುಳಿ ಹಾಕ್ರಿ. ನಮ್ಮ ಭೂಮಿ ಕಪ್ಪು ಭೂಮಿ ಇದೆ ಅಂತಂದ್ರೆ ಕಡಲೆ ಹಾಕ್ರಿ, ಕರಿ ಕಡಲೆ ಅಂತ ಹೆಂಗ್ ಕರಿತೀವೋ ಕಡಲೆ ಹಾಕ್ರಿ. ನೀವು ಯಾವುದೇ ಬೆಳೆಗಳನ್ನ ಹಾಕಕ್ಕಿನ ಮುಂಚೆ ರೈತ ಬಾಂಧವರು ಕೇಳ್ಕೊಳ್ಳೋದೇನಂತಂದ್ರೆ, ಭೂಮಿ ಸ್ವಲ್ಪ ಹಸಿ ಇರಬೇಕು. ಅಂದ್ರೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಯಾವ್ದಾದ್ರು ಒಂದು ಅಡ್ಡ ಮಳೆ ಬರುತ್ತೆ ಅಂತ ರೈತ ಬಾಂಧವರಲ್ಲಿ ನಿರೀಕ್ಷೆ ಇರುತ್ತೆ ಸರ್. ಯಾಕಂದ್ರೆ ಸಾಮಾನ್ಯವಾಗಿ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಹಿಂಗಾರಿನ ಮಳೆ ಒಂದು ಅಡ್ಡ ಮಳೆಗಳು ಹೊಡಿತವೆ ಅನ್ನೋದು ರೈತರ ವಾಡಿಕೆ. ಹಂಗಾಗಿ ನಮ್ಮ ಒಂದು ಏನು ಈ ವರ್ಷ ಹಿಂಗಾರು ಉತ್ತಮ ಆಗ್ಬಹುದು. ಈ ಉತ್ತಮ ಹಿಂಗಾರು ಆದಲ್ಲಿ ನೀವು ಬೆಳೆಗಳ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಅದರಲ್ಲೂ ಹುರುಳಿ ಹಾಕ್ರಿ, ಆಮೇಲೆ ಕಡಲೆ ಹಾಕ್ರಿ, ಕಪ್ಪು ನೆಲಕ್ಕೆ ಕಡಲೆ ಸೂಕ್ತ. ನೀವು ಮೆಕ್ಕೆಜೋಳ ಕಟಾವ್ ಮಾಡಿದ ತಕ್ಷಣ ಮೆಕ್ಕೆಜೋಳ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಇವನ್ನ ಕಟಾವ್ ಆದ ತಕ್ಷಣ ನೀವು ಹಿಂದೆಗಡೆನೆ ಇದನ್ನ ಬಿತ್ತನೆ ಮಾಡ್ಬಿಡ್ಬೋದು. ಈ ಕಡಲೆ ಬಿತ್ತನೆ ಮಾಡ್ತೀವಿ ಅಂದ್ರೆ ಜಾಕಿ 9-1-8 ಅಂತ, ಇದು ಅಧಿಕ ಇಳುವರಿ ಕೊಡೋಂತ ತಳಿ. ನೀವು ಕಡಲೆ ಬಿತ್ತನೆ ಮಾಡ್ಬೇಕಾದ್ರೆ ಮುಂಚೆ ಟ್ರೈಕೋಡರ್ಮಾದಿಂದ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದನ್ನ ಮರಿಬೇಡ್ರಿ. ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳು PSP ಮತ್ತು ರೈಸೋಬಿಯಂ. ಈ PSP ರೈಸೋಬಿಯಂ ಇದು 500 ಗ್ರಾಮ್ ಪ್ರತಿ ಎಕರೆ ಬೀಜಕ್ಕೆ ಇದನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ರಿ. ಬೀಜೋಪಚಾರ ಮಾಡೋದ್ ರೈತ ಬಾಂಧವರಿಗೆ ಈಗೆಲ್ಲ ಏನಂತೀವಿ ಪರಿಣಿತರಾಗಿದ್ದಾರೆ. ಈ ಬೀಜೋಪಚಾರ ಅಂದ್ರೆ ಮೊದ್ಲೆಲ್ಲ ಏನ್ ನಮ್ಗೆ ಗೊತ್ತಿರಲಿಲ್ಲ ಅಂತ, ಈಗೆಲ್ಲ ರೈತರಿಗೆ ಗೊತ್ತಾಗಿದೆ. ಸ್ವಲ್ಪ ಒಂದು 1/4 ಇಂದ 1 ಲೀಟರ್ ಬೆಲ್ಲದ ನೀರ್ ಮಾಡ್ಕೊಂಡು ಈ ನಿಮ್ಮ ಬಿತ್ತನೆ ಬೀಜದ ಮೇಲೆ ಹಾಕ್ಬಿಟ್ಟು, ಈ ಜೊತೆಗೆ ಇವನ್ನೆಲ್ಲ ನಾನು ಹೇಳಿದಂತ ಪದಾರ್ಥಗಳನ್ನ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಪೀಡನಾಶಕಗಳನ್ನ ಮಿಶ್ರಣ ಮಾಡ್ಕೊಂಡು ಬಿತ್ತೋದ್ರಿಂದ, ಈ ಟ್ರೈಕೋಡರ್ಮ ಮಾಡಿ ಬಿತ್ತೋದ್ರಿಂದ ನಿಮಗೆ ಏನು ಸ್ವರ್ಗ ರೋಗ ಆಗಿರ್ಬೋದು, ಬೇರುಕೊಳೆ ರೋಗ ಆಗಿರ್ಬೋದು, ಇವನ್ನ ತಡೆಗಟ್ಟಬಹುದು. ಹಾಗಾಗಿ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಈ ದ್ವಿದಳ ಧಾನ್ಯಗಳು, ದ್ವಿದಳ ಧಾನ್ಯಗಳಂದ್ರೆ ನೆಗ್ಲೆಕ್ಟೆಡ್ ಕ್ರಾಪ್ ಇವು, ಇವನ್ನ ನಾವು ಯಾರು ಬೆಳೆಯಕ್ಕೂ ಮುಂದೆ ಬರ್ತಾ ಇಲ್ಲ. ಇವನ್ನ ಈಗ ಬೆಳೀತಾ ಇರುವಂತ ರೈತರುಗಳಲ್ಲಿ ಎಲ್ಲಾ ನಿರ್ವಹಣಾ ಕ್ರಮಗಳು, ತೊಗರಿಯಲ್ಲಿ ಎಲ್ಲಾ ನಿರ್ವಹಣಾ ಕ್ರಮಗಳನ್ನ ಮಾಡಿಕೊಂಡ್ರೆ ನಾವು ಅಧಿಕ ಇಳುವರಿನೂ ಪಡೆಯಬಹುದು, ಮತ್ತು ಆ ತೊಗರಿ ಬಿದ್ದಂತ ಎಲೆ ನಿಮಗೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚುತ್ತೆ ಸರ್. ಅದು ಈ ನೀವು ಯಾರು ನಿಮ್ಮ ಭೂಮಿ ಹಾಳಾಗಿದೆ ಅಂತಂದ್ರೆ ಈ ತೊಗರಿ ಬೆಳೆಗಳನ್ನ ಮಾಡ್ಕೊಂಡ್ರೆ ಭೂಮಿ ಫಲವತ್ತತೆ ಆಗುತ್ತೆ. ನಾನು ರೈತ ಬಾಂಧವರು ಕೇಳ್ಕೊಳ್ಳೋದಂದ್ರೆ, ನೀವು ಭೂಮಿ ಏನು ನಿಮ್ಮ ತೊಗರಿ ಬೆಳೆ ಕಟಾವ್ ಆದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ ನೋಡ್ರಿ, ನಿಮ್ಮ ಮಣ್ಣಿನಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಹೆಂಗಿದೆ, ಮಣ್ಣಿನ ಒಂದು ಇದು ಸ್ಥಿತಿಗತಿ ಅಂತ. ಅವಾಗ ನೀವು ಎಲ್ಲರೂ ರೈತ ಬಾಂಧವರು ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಹೋಗೋಕೆ ಆಸಕ್ತಿನ ತೋರಿಸ್ತೀವಿ ಸರ್. ಸರ್, ಈಗ ತೊಗರಿ ಬೆಳೆದಂತ ರೈತರು ತಾವು ಏನ್ ಹೇಳಿದ್ರಲ್ಲ, ಇಷ್ಟೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಿಂದ, ಆಮೇಲೆ ಏನ ನಿರ್ವಹಣೆ ಕ್ರಮಗಳನ್ನು ಮಾಡಿಂದ ಇನ್ನೇನು ಬೆಳೆ ಕೈಗೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ಅಂದ್ರೆ ಕಟಾವಿನ ಸಂದರ್ಭದಲ್ಲಿ ಏನೆಲ್ಲ ಒಂದು ನಿರ್ವಹಣೆ ಮಾಡಿದ್ರೆ ಅವು ವೇಸ್ಟ್ ಆಗ್ಲಾರ್ದಂಗೆ ಸರಿಯಾಗಿ ಕಾಳು ಚೆನ್ನಾಗಿ ನಾವು ಶೇಖರಿಸಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ರೈತ ಬಾಂಧವರಲ್ಲಿ ಈಗ ಅಂದ್ರೆ ಒಕ್ಕಣೆ, ಈ ಒಕ್ಕಣೆ ಬಹಳಷ್ಟು ರೈತರು ಹೇಳ್ತಾರೆ ಸರ್, ಈ ಒಕ್ಕಣೆ ಮಾಡೋದೊಂದು ನಮಗೆ ಬಹಳ ತೊಂದರೆ ಸರ್, ದ್ವಿದಳ ಧಾನ್ಯ ಬೆಳೆಗಳು ಯಾಂತ್ರೀಕೃತ ಒಕ್ಕಣೆ ಬಹಳ ಕಡಿಮೆ ರೈತರು ಬಳಸೋದಂತ. ಇತ್ತೀಚಿನ ದಿನಗಳಲ್ಲಿ ಯಾಂತ್ರೀಕೃತ ಒಕ್ಕಣೆ ಬಂದಿದೆ. ಮತ್ತೆ ರೈತರೆಲ್ಲ ಇನ್ನೊಂದು ಕೇಳ್ಕೊಳ್ಳೋದೇನಂದ್ರೆ, ಈ ತೊಗರಿ ಕಟಾವ್ ಆದ ತಕ್ಷಣ, ಬಟ್ ನಮಗೆ ಅನ್ಸುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಎಲ್ಲಾ ರೈತರು ಮಾಡಲ್ಲ, ಬಟ್ ಬಹಳಷ್ಟು ರೈತರು ಈಗ ನಮ್ಮ ಅಣ್ಣ ತಮ್ಮಂದ್ರೆ ಆಗಿರ್ಬೋದು, ನಮ್ಮೂರಲ್ಲೇ ನಿಮ್ಮೂರಲ್ಲಿ ಎಲ್ಲ ಊರಲ್ಲಿ ಏನ್ ಮಾಡ್ತೀವಿ ನಾವು ಥ್ರೆಶಿಂಗ್ ಅಂತೀವಲ್ಲ, ಅಥವಾ ಏನಂತೀವಿ ಅದಕ್ಕೆ ಒಕ್ಕಣೆ, ಈ ಒಕ್ಕಣೆ ಮಾಡೋದನ್ನ ನಾವು ರಸ್ತೆಯಲ್ಲಿ ಹಾಕ್ಬಿಡ್ತೀವಿ. ಈ ಒಕ್ಕಣೆ ರಸ್ತೆಯಲ್ಲಿ ಒಕ್ಕಣೆ ನಡೀತಾ ಇದೆ. ದಯಮಾಡಿ ರೈತ ಬಾಂಧವರು ಕೇಳ್ಕೊಳ್ಳೋದು, ನಿಮ್ಮ ಊರುಗಳಲ್ಲಿ ಒಂದು ಏನು ಕಣ ಅಂತ ಮೊದಲು ಅಂತಿದ್ವಲ್ಲ, ಆ ಕಣದಲ್ಲಿ ಒಕ್ಕಣೆ ಮಾಡೋದ್ರಿಂದ ನಿಮಗೆ ಲಾಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಕಷ್ಟಪಟ್ಟು 6 ತಿಂಗಳು ಬೆಳೆ ಬೆಳೆದಿರ್ತೀರ. 1 ಕೆಜಿ ಒಬ್ಬ ರೈತನಿಂದ ಕಡಿಮೆ ಆದ್ರೂ ಇಡೀ ನಮ್ಮ ರಾಜ್ಯದಲ್ಲಿ ಎಷ್ಟೋ ಟನ್ ಗಟ್ಟಲೆ ತೊಗರಿ ವೇಸ್ಟ್ ಆಗುತ್ತೆ. ಹಾಗಾಗಿ ಬಹಳಷ್ಟು ನಮಗೆ ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನಮಗೆ ಗೊತ್ತಿರಲಿ ನಾವು ಇಳುವರಿ ಏನು ಹೆಚ್ಚಬೇಕು ಹೆಚ್ಚಬೇಕು ಅಂತೀವಲ್ಲ, ನಮ್ಮ ಲಾಸ್ ಕಡಿಮೆ ಮಾಡಿದ್ರೆ ನಮ್ಗೆ ಇಳುವರಿ ಹೆಚ್ಚಿದಂಗೆ ಆಗುತ್ತೆ. ನಮ್ಗೆ ಸರ್ ನನಗೆ ಈ ವರ್ಷ ಇಳುವರಿ ಬರಲಿಲ್ಲ ಅಂತೀವಿ, ಇಳುವರಿ ನಿಮಗೆ ಬಂದಂತ ಇಳುವರಿಯಲ್ಲೇ ನೀವು ಅರ್ಧರ್ಧ ಕಳ್ಕೊಂತ ಹೋದ್ರೆ ನಿಮ್ಗೆ ಇಳುವರಿ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ರೈತರಲ್ಲಿ ಕೇಳ್ಕೊಳ್ಳೋದು, ಒಕ್ಕಣೆನ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು. ಅದರಲ್ಲೂ ಈಗೆಲ್ಲ ಯಾಂತ್ರಿಕೃತ ಒಕ್ಕಣೆ ಬಂದಿದೆ ಮಾಡ್ರಿ. ಆಮೇಲೆ ಯಾವುದೇ ಕಾರಣಕ್ಕೂ ರೈತರಲ್ಲಿ ಕೇಳ್ಕೊಳ್ಳೋದಂದ್ರೆ ಈ ತೊಗರಿನ ಏನಂತೀವಿ ರಟೂನಿಂಗ್ ಅಂತೀವಿ, ಅಂದ್ರೆ ಕೂಳೆ ಅಂತೀವಿ, ದಯವಿಟ್ಟು ಕೂಳೆ ಬಿಡಬೇಡ್ರಿ. ನೀವು ಕೂಳೆ ಬಿಟ್ಟರೆ ಏನಾಗುತ್ತೆ, ತೊಗರಿಗೆ ಮುಂದಿನ ಸಲ ಕೀಟ ಮತ್ತು ರೋಗದ ಬಾಧೆ ಜಾಸ್ತಿ ಆಗುತ್ತೆ ನಿಮ್ಮ ಹೊಲದಲ್ಲಿ. ನೀವು ಕೂಳೆ ಬಿಟ್ಟ ತಕ್ಷಣ ಆಗುತ್ತೆ ಮುಂದೆ ಬರುವಂತಹ ಕೀಟಗಳು ಆಶ್ರಯ ಪಡೆದಂಗೆ ಆಗುತ್ತೆ. ಹತ್ತಿ ಆಗಿರ್ಬೋದು, ಈ ತೊಗರಿ ಆಗಿರ್ಬೋದು, ದಯಮಾಡಿ ಕೂಳೆನ ಮಾಡಬೇಡ್ರಿ. ಅದೇನು ಮುಗಿದ ತಕ್ಷಣ ಅದನ್ನ ಕಟಾವು ಮಾಡಿ ನಿಮ್ಮ ಜಮೀನಿಗೆ ಸೇರಿಸ್ಬಿಡ್ರಿ, ಮಲ್ಚ್ ಮಾಡ್ರಿ, ಅಥವಾ ಟ್ರ್ಯಾಕ್ಟರಲ್ಲಿ ರೋಟೋವೇಟರ್ ಓಡಿಸ್ಬಿಟ್ರೆ ನಿಮ್ಮ ಭೂಮಿಗೆ ಸೇರ್ಕೊಳ್ಳೋದ್ರಿಂದ ಫಲವತ್ತತೆಯನ್ನು ಜಾಸ್ತಿ ಆಗುತ್ತೆ. ಒಕ್ಕಣೆ ಮಾಡಬೇಕಾದ್ರೆ ರೈತರು ಗಮನಿಸ್ಬೇಕು. ಆಮೇಲೆ ಒಕ್ಕಣೆ ಆದ್ಮೇಲೆ ಇತ್ತೀಚಿನ ದಿನಗಳು ಏನಾಗಿದೆ ಅಂತಂದ್ರೆ, ಕೆಲವು ಏನು ಪಾಲಿಥಿನ್ ಬ್ಯಾಗ್ ಬಂದಿದೆ ಸರ್, ಈ ಪಾಲಿಥಿನ್ ಬ್ಯಾಗ್ ಏರ್ ಟೈಟ್ ಮಾಡುವಂಥದ್ದು. ನೀವು ಈ ತರ ಬ್ಯಾಗ್ಗಳಲ್ಲಿ ಹಾಕ್ಬಿಟ್ರೆ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಸ್ಟೋರ್ ಪೆಸ್ಟ್ ಅಂತೀವಿ ಈಗ, ಸ್ಟೋರ್ ಪೆಸ್ಟ್ ಈಗ ಬ್ರೂಚಿಟ್ಸ್ ಅಂತೀವಿ, ಸ್ಟೋರ್ ಪೆಸ್ಟ್ ಅದು. ಅದೇನ್ ಮಾಡುತ್ತೆ, ನಮ್ಗೆ ಗೊತ್ತಾಗಲ್ಲ, ಕಾಯಿ ಒಳಗೆ ಅದು ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ರೈತರು ಏನ್ ಮಾಡ್ಬೇಕು, ಒಕ್ಕಣೆ ಆದ ತಕ್ಷಣ ಕಂಟಿನ್ಯೂಸ್ 2-3 ದಿವಸ ಕಾಳನ್ನ ಒಣಗಿಸ್ಬೇಕು. ಕಲ್ಲಿನ ಮೇಲೆ ಕಾಳನ್ನ ಒಣಗಿಸ್ಬಿಡ್ಬೇಕು ಚೆನ್ನಾಗಿ. ಕಲ್ಲಿನ ಮೇಲೆ ಕಾಳು ಒಣಗಿಸಿದ್ಮೇಲೆ ಒಣಗಿಸಿದ ನಂತರ ನೀವು ಚೀಲಗಳಿಗೆ ತುಂಬಬೇಕು. ಅದರಲ್ಲೂ ನಾನೇನ್ ಹೇಳಿದ್ರೆ ಪ್ಲಾಸ್ಟಿಕ್ ಬ್ಯಾಗ್ಸ್, ಏರ್ ಟೈಟ್ ಪ್ಲಾಸ್ಟಿಕ್ ಬ್ಯಾಗ್ ಬಂದಿದೆ ಸರ್, ಅದರಲ್ಲಿ ನೀವು ತುಂಬಿದ್ರೆ ಬಹಳ ಸೂಕ್ತವಾಗಿ ನಿರ್ವಹಣೆ ಮಾಡಬಹುದು. ಮತ್ತೆ ರೋಗ ಮತ್ತೆ ಕೀಟಗಳ ಏನು ನಾವು ಸ್ಟೋರ್ ಪೆಸ್ಟ್ ಅಂತೀವಲ್ಲ, ಈ ಸ್ಟೋರ್ ಪೆಸ್ಟ್ ನ ನಾವು ಕಂಟ್ರೋಲ್ ಮಾಡಬಹುದು. ಬಹಳಷ್ಟು ಸರಿ ನಮ್ಗೆ ಈ ಸ್ಟೋರ್ ಪೆಸ್ಟ್ ಮ್ಯಾನೇಜ್ ಮಾಡದಲ್ಲ ಇದ್ದಾಗ ನಾವು ನೀವೇನ್ ಹೇಳ್ತೀರಾ, ಲಾಸಸ್ ತುಂಬಾ ಆಗ್ತದೆ. ಈ ಲಾಸಸ್ ನ ನಾವು ಕಡಿಮೆ ಮಾಡ್ಬೇಕಪ್ಪ, ಈ ಲಾಸಸ್ ನ ನಾವು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಈ ಎಲ್ಲಾ ಕ್ರಮಗಳನ್ನ ನಾವು ಅನುಸರಿಸ್ಬೇಕು ಸರ್. ಒಳ್ಳೇದು ಸರ್, ಬಹಳ ವಿವರವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಈ ತೊಗರಿ ಬೆಳೆ ಬಗ್ಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವೆಲ್ಲ ಕೀಟ ಮತ್ತು ರೋಗಗಳ ಕಾಡ್ತವೆ, ಮತ್ತೆ ಒಕ್ಕಣೆ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ನಾವು ಒಂದು ನಷ್ಟನ ಯಾವ ರೀತಿ ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಂದ ಕ್ರಮ ಅನುಸರಿಸಿದ್ರೆ ಇಳುವರಿನ ಹೆಚ್ಚಬಹುದು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೂ ತೊಗರಿ ಬೆಳೆಯ ನಿರ್ವಹಣಾ ಕ್ರಮಗಳ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಮನಪುರಂ ನಿಮಗಾಗಿ ತಂದಿದೆ ಗೋಲ್ಡ್ ಲೋನ್ ಫೆಸಿಲಿಟಿ, 20 ಪೈಸೆ ಇಂಟ್ರೆಸ್ಟ್ ರೇಟ್ ನಲ್ಲಿ 12 ತಿಂಗಳುಗಳ ಟರ್ಮ್ ಲಿಮಿಟ್. ಅಷ್ಟೇ ಅಲ್ಲದೆ ಬೇರೆ ಎಲ್ಲಾದರೂ ಪ್ಲೆಜ್ ಮಾಡಿರುವ ಬಂಗಾರವನ್ನು ಅತಿ ಹೆಚ್ಚು ಲೋನ್ ವ್ಯಾಲ್ಯೂ, ಜೊತೆಗೆ 0 ಪ್ರೊಸೆಸಿಂಗ್ ಚಾರ್ಜಸ್. ಅಷ್ಟೇ ಅಲ್ಲದೆ ಲೋ ಇಂಟ್ರೆಸ್ಟ್ ರೇಟ್ ನಲ್ಲಿ ನೀವು ಪಡೆಯಬಹುದು ಗೋಲ್ಡ್ ಲೋನ್ ಫೆಸಿಲಿಟಿ 24/7 ನಿಮ್ಮ ಮನೆಯಿಂದಲೇ. ನಿಮ್ಮ ಹತ್ತಿರದ ಮಣಪುರಂ ಬ್ರಾಂಚ್ ಗೆ ಇಂದೇ ಭೇಟಿ ಕೊಡಿ. ಕಾಲ್ 1-800-420-2233. ಇದೀಗ ರೈತರಿಗೆ ಸಲಹೆ. ಹಿಂಗಾರಿ ಬೆಳೆ ಬಿತ್ತನೆ ಪ್ರದೇಶದಲ್ಲಿ ಈಗ ಹದವಾಗಿ ಮಳೆಯಾಗಿರುವ ಕಡೆಗಳಲ್ಲಿ ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡಬಹುದು. ಆದರೆ ಬಿತ್ತನೆಗೆ ಮುಂಚಿತವಾಗಿ ಬೆಳೆಯಲ್ಲಿ ಮುಂದೆ ಬರಬಹುದಾದಂತಹ ನಂಜಾಣು ರೋಗದ ಹತೋಟಿ ಕ್ರಮವಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಪ್ಪ ಅಂದ್ರೆ, ಈ ಹಿಂದೆ ಸೂರ್ಯಕಾಂತಿ ಬಿತ್ತನೆ ಮಾಡಿದ ತಾಕುಗಳಲ್ಲಿ ಮತ್ತೆ ಸೂರ್ಯಕಾಂತಿಯನ್ನ ಬೆಳೆಯಬಾರದು. ಹೊಲದ ಸುತ್ತೆಲ್ಲ 3-4 ಸಾಲು ಜೋಳ ಅಥವಾ ಗೋವಿನ ಜೋಳ ಬಿತ್ತನೆ ಮಾಡುವುದರಿಂದ ರಸ ಇರುವ ಕೀಟ ಅಂದ್ರೆ ಥ್ರಿಪ್ಸ್ಗಳಿಂದ ನಂಜಾಣು ರೋಗ ಬರುವುದನ್ನು ತಡೆಗಟ್ಟಬಹುದು. ಬಿತ್ತುವ ಮುಂಚೆ ಸೂರ್ಯಕಾಂತಿಯ ಪ್ರತಿ ಕೆಜಿ ಬೀಜವನ್ನ 5 ಗ್ರಾಂ ಇಮಿಡಾಕ್ಲೋಫ್ರಿಡ್ 70 WS ನಿಂದ ಬೀಜೋಪಚಾರ ಮಾಡಿ ಬಿತ್ತುವುದು ಸೂಕ್ತ. ಇಂತಹ ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಎಲ್ಲಾ ರೈತರು ಸಾಮೂಹಿಕವಾಗಿ ಮುಂಜಾಗ್ರತೆಯಾಗಿ ಕೈಗೊಳ್ಳುವುದು ಅತ್ಯವಶ್ಯಕತೆ ಅಂತ ಹೇಳಬಹುದು. ಈಗ ಹಾಲಿ ಬಿತ್ತನೆಯಾಗಿರುವ ಸೂರ್ಯಕಾಂತಿ ಬೆಳೆಯಲ್ಲಿ ನಂಜಾಣು ರೋಗ ಕಾಣಿಸಿಕೊಂಡ್ರೆ ಅದನ್ನ ಯಾವ ರೀತಿ ಹತೋಟಿ ಮಾಡಬೇಕಪ್ಪ ಅಂದ್ರೆ, ನಂಜಾಣು ರೋಗ ತಗುಲಿದ ಬೆಳೆಗಳಲ್ಲಿ ಎಲೆಗಳು ಒಂದ್ ಕಡೆಗೆ ತಿರುಚಿಕೊಂಡು ಸುಟ್ಟಂತೆ ಕಾಣ್ತವೆ. ಕೆಲವು ರೋಗ ತಗುಲಿದ ಸಸ್ಯಗಳು ಹಸಿರು ಹಳದಿ ಮಚ್ಚೆಗಳಿಂದ ಕೂಡಿದ್ದು ಅಲ್ಲಲ್ಲಿ ಎಲೆಗಳು ಉಬ್ಬಿದಂತೆ ಕಾಣ್ತವೆ. ಕೆಲವೊಮ್ಮೆ ಹೂ ಅರಳುವುದಿಲ್ಲ ಹಾಗೂ ಕಾಳು ಕಟ್ಟುವುದಿಲ್ಲ. ಈ ರೋಗವು ಬೆಳೆಯ ಎಲ್ಲಾ ಹಂತಗಳಲ್ಲಿ ಬಾಧಿಸುತ್ತೆ. ಇದನ್ನ ಯಾವ ರೀತಿ ಹತೋಟಿ ಮಾಡಬೇಕಪ್ಪ ಅಂದ್ರೆ, ನಂಜಾಣು ರೋಗವು ರಸ ಇರುವ ಕೀಟ ಅಥವಾ ಥ್ರಿಪ್ಸ್ಗಳ ಮೂಲಕ ಹರಡುವುದರಿಂದ ರೋಗ ಹಬ್ಬದಂತೆ ಇಮಿಡಾಕ್ಲೋಫ್ರಿಡ್ ರಾಸಾಯನಿಕದಿಂದ ಥ್ರಿಪ್ಸ್ಗಳನ್ನು ನಿಯಂತ್ರಿಸಬೇಕು. ಅದಕ್ಕಾಗಿ 0.5 ml ಇಮಿಡಾಕ್ಲೋಫ್ರಿಡ್ 200 SL ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಯ ಮೇಲೆ ಸಿಂಪರಣೆ ಮಾಡಬೇಕು. ಅಗತ್ಯವಿದ್ದಲ್ಲಿ ಬಿತ್ತನೆಯಾದ 25-45 ದಿನಗಳಲ್ಲಿ 2 ಸಿಂಪರಣೆಯನ್ನು ಕೊಡಬೇಕಾಗುತ್ತೆ. ಪ್ರತಿ ಸಿಂಪರಣೆಗೆ 250 ಲೀಟರ್ ದ್ರಾವಣವನ್ನ ಬಳಸಬೇಕು. ಇನ್ನು ಸೋಯಾ ಅವರ ಬೆಳೆಯಲ್ಲಿ ಎಲೆ ತಿನ್ನುವ ಹುಳು ಹಾಗೂ ಕಂಬಳಿ ಹುಳುಗಳು ಕಾಣಿಸಿಕೊಂಡಾಗ ಈ ಕೀಟದ ಬಾಧೆಯಿಂದ ಎಲೆಗಳಲ್ಲಿ ರಂಧ್ರಗಳು, ಗುಂಪಿನಲ್ಲಿ ಹುಳುಗಳು ಎಲೆಗಳನ್ನ ಕೆರೆದು ತಿಂದಾಗ ಜಾಲರಿಯಂತಹ ಎಲೆಗಳು ಕಾಣಿಸಿಕೊಳ್ತವೆ. ಬೆಳೆದ ಕಂಬಳಿ ಹುಳುಗಳು ಎಲೆಗಳನ್ನ ತಿಂದು ನಡುದಿಂಡನ್ನ ಬಿಟ್ಟಿರ್ತವೆ. ಇದರ ಹತೋಟಿಗಾಗಿ 1.3 ಮಿಲಿಲೀಟರ್ ಮೊನೊಕ್ರೋಟೋಫಾಸ್ 36 SL ಅಥವಾ 2 ಮಿಲಿಲೀಟರ್ ಕ್ಲೋರೋಪರಿಪಾಸ್ 20 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕು. ಕಂಬಳಿ ಹುಳುಗಳು ಸಣ್ಣದಾಗಿರುವಾಗಲೇ ಸಿಂಪರಣೆ ಮಾಡುವುದರಿಂದ ಹತೋಟಿಯು ಪರಿಣಾಮಕಾರಿಯಾಗಿರುತ್ತೆ. ಇದರಲ್ಲಿ ಕಾಯಿಕೊರಕ ಹುಳು ಕಂಡು ಬಂದಾಗ ಈ ಹುಳುವು ಚಿಗುರು ಎಲೆಗಳನ್ನು ತಿಂದು ಕಾಯಿಗಳು ಬಂದಾಗ ಕಾಯಿಗಳನ್ನು ಕೊರೆದು ತಿನ್ನುತ್ತವೆ. ಕಾಯಿಗಳ ಮೇಲೆ ರಂಧ್ರಗಳನ್ನು ಕಾಣಬಹುದು. ಇದರ ಹತೋಟಿಗಾಗಿ 5% ಮೆಲಾಥಿಯನ್ ಪುಡಿಯನ್ನ ಧೂಳೀಕರಣ ಮಾಡಿ ಅಥವಾ 2 ಮಿಲಿಲೀಟರ್ ಕ್ಲೋರೋಪೆರಿಪಾಸ್ 20 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಸಿಂಪರಣೆ ಮಾಡಬೇಕು. ಕೀಟಗಳ ಬಾಧೆ ಕಂಡು ಬಂದಾಗ ಬೆಳಗಿನ ಹೊತ್ತಲ್ಲಿ ಗಿಡಗಳ ಮೇಲೆ ಧೂಳೀಕರಿಸುವುದು ಅಥವಾ ಸಿಂಪರಣೆ ಮಾಡುವುದು. ಎಕರೆಗೆ 250 ಲೀಟರ್ ದ್ರಾವಣವನ್ನ ಬಳಸಬೇಕಾಗುತ್ತೆ. ಇನ್ನು ಈ ಬೆಳೆಯಲ್ಲಿ ತುಕ್ಕು ರೋಗದ ನಿರ್ವಹಣೆ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ತಂಪಾದ ಹವಾಗುಣ, ವಾತಾವರಣದಲ್ಲಿ ಹೆಚ್ಚಿನ ಆರ್ದ್ರತೆ, ತುಂತುರು ಮಳೆ ಈ ರೋಗ ಪ್ರಸಾರಕ್ಕೆ ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,301 ರೂಪಾಯಿಗಳು, ಗರಿಷ್ಠ 1,625 ರೂಪಾಯಿಗಳು. ನೆಲಗಡಲೆ ನಾಟಿ ಕ್ವಿಂಟಲ್ಗೆ ಕನಿಷ್ಠ 3,071 ರೂಪಾಯಿಗಳು, ಗರಿಷ್ಠ 7,290 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಲ್ಗೆ ಕನಿಷ್ಠ 1,471 ರೂಪಾಯಿಗಳು, ಗರಿಷ್ಠ 1,586 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,246 ರೂಪಾಯಿಗಳು, ಗರಿಷ್ಠ 1,908 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 2,066 ರೂಪಾಯಿಗಳು, ಗರಿಷ್ಠ 2,086 ರೂಪಾಯಿಗಳು. ಎಳ್ಳು ಕಪ್ಪು ಕ್ವಿಂಟಲ್ಗೆ ಕನಿಷ್ಠ 7,269 ರೂಪಾಯಿಗಳು, ಗರಿಷ್ಠ 7,269 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 3,200 ರೂಪಾಯಿಗಳು, ಗರಿಷ್ಠ 5,251 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 51,119 ರೂಪಾಯಿಗಳು, ಗರಿಷ್ಠ 51,559 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 40,029 ರೂಪಾಯಿಗಳು, ಗರಿಷ್ಠ 40,469 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 32,900 ರೂಪಾಯಿಗಳು, ಗರಿಷ್ಠ 33,300 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 50,639 ರೂಪಾಯಿಗಳು, ಗರಿಷ್ಠ 51,089 ರೂಪಾಯಿಗಳು. ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 3,609 ರೂಪಾಯಿಗಳು, ಗರಿಷ್ಠ 3,609 ರೂಪಾಯಿಗಳು. ಹೆಸರುಕಾಳು ಕ್ವಿಂಟಲ್ಗೆ ಕನಿಷ್ಠ 3,100 ರೂಪಾಯಿಗಳು, ಗರಿಷ್ಠ 5,810 ರೂಪಾಯಿಗಳು. ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 3,019 ರೂಪಾಯಿಗಳು, ಗರಿಷ್ಠ 7,219 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,055 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 4,089 ರೂಪಾಯಿಗಳು, ಗರಿಷ್ಠ 5,659 ರೂಪಾಯಿಗಳು. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3,889 ರೂಪಾಯಿಗಳು, ಗರಿಷ್ಠ 7,405 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,717 ರೂಪಾಯಿಗಳು, ಗರಿಷ್ಠ 1,955 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 4,550 ರೂಪಾಯಿಗಳು, ಗರಿಷ್ಠ 5,429 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,800 ರೂಪಾಯಿಗಳು, ಗರಿಷ್ಠ 6,500 ರೂಪಾಯಿಗಳು. ಬೂದುಗುಂಬಳಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 800 ರೂಪಾಯಿಗಳು. ಬಾಳೆಹಣ್ಣು ಕ್ವಿಂಟಾಲ್ಗೆ 1,500 ರೂಪಾಯಿಗಳು ಕನಿಷ್ಠ, ಗರಿಷ್ಠ 2,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 1,800 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,200 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 800 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 800 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 300 ರೂಪಾಯಿಗಳು, ಗರಿಷ್ಠ 500 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 500 ರೂಪಾಯಿಗಳು, ಗರಿಷ್ಠ 700 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,200 ರೂಪಾಯಿಗಳು, ಗರಿಷ್ಠ 2,600 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 700 ರೂಪಾಯಿಗಳು, ಗರಿಷ್ಠ 1,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 800 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,200 ರೂಪಾಯಿಗಳು. ಮೂಸಂಬಿ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಈರುಳ್ಳಿ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 500 ರೂಪಾಯಿಗಳು ಕ್ವಿಂಟಾಲ್ಗೆ. ಕಿತ್ತಳೆ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಪಪ್ಪಾಯ ಕ್ವಿಂಟಾಲ್ಗೆ ಕನಿಷ್ಠ 5,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ಸೀಮೆ ಬದನೆಕಾಯಿ ಕನಿಷ್ಠ ಕ್ವಿಂಟಾಲ್ಗೆ 1,500 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ಸೀತಾಫಲ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 500 ರೂಪಾಯಿಗಳು, ಗರಿಷ್ಠ 800 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಮನಪುರಂ ನಿಮಗಾಗಿ ತಂದಿದೆ ಗೋಲ್ಡ್ ಲೋನ್ ಫೆಸಿಲಿಟಿ, 20 ಪೈಸೆ ಇಂಟ್ರೆಸ್ಟ್ ರೇಟ್ ನಲ್ಲಿ 12 ತಿಂಗಳುಗಳ ಟರ್ಮ್ ಲಿಮಿಟ್. ಅಷ್ಟೇ ಅಲ್ಲದೆ ಬೇರೆ ಎಲ್ಲಾದರೂ ಪ್ಲೇಸ್ ಮಾಡಿರುವ ಬಂಗಾರವನ್ನು ಅತಿ ಹೆಚ್ಚು ಲೋನ್ ವ್ಯಾಲ್ಯೂ, ಜೊತೆಗೆ 0 ಪ್ರೊಸೆಸಿಂಗ್ ಚಾರ್ಜಸ್. ಅಷ್ಟೇ ಅಲ್ಲದೆ ಲೋ ಇಂಟ್ರೆಸ್ಟ್ ರೇಟ್ ನಲ್ಲಿ ನೀವು ಪಡೆಯಬಹುದು ಗೋಲ್ಡ್ ಲೋನ್ ಫೆಸಿಲಿಟಿ 24/7 ನಿಮ್ಮ ಮನೆಯಿಂದಲೇ. ನಿಮ್ಮ ಹತ್ತಿರದ ಮಣಪುರಂ ಬ್ರಾಂಚ್ ಗೆ ಇಂದೆ ಭೇಟಿ ಕೊಡಿ. ಕಾಲ್ 1-800-420-2233. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಜನಪದ ಗೀತೆಯನ್ನು. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ